ಉತ್ತರ ಧ್ರುವದಿಂ ದಕ್ಷಿಣ ಧ್ರುವಕೂ ಚುಂಬಕ ಗಾಳಿಯು ಬೀಸುತ್ತಿ. ನಿತ್ಯ ಮೇಘ ಸಂದೇಶ ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ತಜ್ಞವಾಣಿ ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ, ತೋಟಗಾರಿಕಾ ವಿಶ್ವವಿದ್ಯಾಲಯಗಳಿಂದ ರೈತರಿಗೆ ದೊರೆಯುವ ಸೌಲಭ್ಯಗಳ ಕುರಿತು ಬಾಗಲಕೋಟೆ ತೋಟಗಾರಿಕಾ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಡಾ ವಿಷ್ಣುವರ್ಧನ್ ಅವರಿಂದ ಮಾಹಿತಿ. ನಮಸ್ಕಾರ ರೈತ ಬಾಂಧವರೇ, ನಾನು ಡಾಕ್ಟರ್ ವಿಷ್ಣುವರ್ಧನ, ತೋಟಗಾರಿಕಾ ವಿಶ್ವವಿದ್ಯಾಲಯ ಬಾಗಲಕೋಟೆಯ ಕುಲಪತಿಯಾಗಿ ಕೆಲಸವನ್ನು ನಿರ್ವಹಣೆ ಮಾಡ್ತಾ ಇದ್ದೀನಿ. ಇಂದು ನಮ್ಮ ವಿಶ್ವವಿದ್ಯಾಲಯ ಅಂದ್ರೆ ತೋಟಗಾರಿಕಾ ವಿಶ್ವವಿದ್ಯಾಲಯ ಬಾಗಲಕೋಟೆ ರೈತರಿಗೆ ಯಾವ ರೀತಿ ಅನುಕೂಲ ಮಾಡಿಕೊಡ್ತಾ ಇದೆ ಅನ್ನೋದ್ರ ಬಗ್ಗೆ ನಾನು ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ನಮ್ಮ ತೋಟಗಾರಿಕಾ ವಿಶ್ವವಿದ್ಯಾಲಯ 2008 ಬಾಗಲಕೋಟೆ ನವನಗರದಲ್ಲಿ ಸ್ಥಾಪಿತಗೊಂಡು ಈಗ ಸುಮಾರು 9 ಕಾಲೇಜುಗಳನ್ನು ಕರ್ನಾಟಕ ರಾಜ್ಯದ 24 ಜಿಲ್ಲೆಯ ವ್ಯಾಪ್ತಿಯಲ್ಲಿದ್ದು ಸುಮಾರು 12 ಸಂಶೋಧನಾ ಕೇಂದ್ರಗಳು ಮತ್ತೆ 12 ತೋಟಗಾರಿಕಾ ವಿಸ್ತರಣಾ ಕೇಂದ್ರಗಳನ್ನು ಹೊಂದಿದ್ದು ರಾಜ್ಯವ್ಯಾಪಿ ಕೆಲಸವನ್ನ ನಿರ್ವಹಣೆ ಮಾಡ್ತಾ ಇದೆ. ನಮ್ಮಲ್ಲಿ ಈಗ ತೋಟಗಾರಿಕಾ ಬೆಳೆಗಳ ಬಗ್ಗೆ ಈಗ ತಮಗೆಲ್ಲ ಗೊತ್ತೇ ಇದೆ, ನಮ್ಮ ಭಾರತದಲ್ಲೇನೆ ಇದು ನಮ್ಮ ದೇಶ ಕೃಷಿ ಪ್ರಧಾನವಾದಂತಹ ದೇಶ. 50% ಹೆಚ್ಚು ಜನಸಂಖ್ಯೆ ಇವತ್ತು ಗ್ರಾಮೀಣ ಭಾಗದಲ್ಲಿ ವಾಸವಾಗಿದ್ದಾರೆ ಮತ್ತೆ ಕೃಷಿ ಕಾಯಕದಲ್ಲಿ ಸಹ ತೊಡಕೊಂಡಿದ್ದಾರೆ. ಆದರೆ ಇತ್ತೀಚಿನ ವರ್ಷಗಳಲ್ಲಿ ನಮ್ಮ ಯುವ ಪೀಳಿಗೆ ಈ ಗ್ರಾಮೀಣ ಪ್ರದೇಶದಿಂದ ಒಂದು ನಗರ ಪ್ರದೇಶಗಳ ಕಡೆಗೆ ವಾಲ್ತಾ ಇರೋದು ನಾವೆಲ್ಲರೂ ನೋಡ್ತಾ ಇದೀವಿ. ಅದಕ್ಕೆ ಕಾರಣಗಳು ಸಾಕಷ್ಟು ಇದ್ದಾವೆ. ಯಾಕೆಂದ್ರೆ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಈಗ ವಿದ್ಯಾವಂತರಾಗಿದ್ದಾರೆ, ಅವರಿಗೆ ಬೇಕಾಗಿರತಕ್ಕಂಥ ಕೆಲಸಗಳಾಗಿರಲಿ ಅಥವಾ ಸರಿಯಾದ ರೀತಿಯಲ್ಲಿ ಅವರಿಗೆ ಆದಾಯ ಬರತಕ್ಕಂಥ ಕೆಲಸಗಳಿಲ್ಲದೆ ಇರೋದ್ರಿಂದ ಮತ್ತೆ ಇಲ್ಲಿ ಕೃಷಿಯನ್ನು ಅಭಿವೃದ್ಧಿ ಮಾಡಲಿಕ್ಕೆ ಕೆಲವೊಂದು ತೊಡಕುಗಳಿದ್ದಾವೆ. ಈ ದೃಷ್ಟಿಯಿಂದ ಸುಮಾರಷ್ಟು ಯುವಕರು ಗ್ರಾಮೀಣ ಪ್ರದೇಶದಿಂದ ನಗರ ಪ್ರದೇಶಗಳಿಗೆ ಪಟ್ಟಣ ಪ್ರದೇಶಗಳಿಗೆ ಈಗ ಆ ಕಡೆ ಮುಖ ಮಾಡಿರೋದನ್ನ ನಾವು ನೋಡ್ತಾ ಇದೀವಿ. ಇದಕ್ಕೆ ಯಾಕೆ ಹಿಂಗ ಆಗ್ತಾ ಇದೆ ಅಂತ ಹೇಳಿ ನಾವು ಚಿಂತನೆಯನ್ನ ಮಾಡಿದಾಗ ಇವತ್ತಿನ ಪರಿಸ್ಥಿತಿ ನಾವು ನೋಡಿದೀವಿ, ಏನು ವಾತಾವರಣದಲ್ಲಿ ಏರುಪೇರುತ್ತಂತದ್ದು, ಸರಿಯಾದ ಟೈಮ್ನಲ್ಲಿ ಮಳೆ ಬರದೇನೆ ಅಥವಾ ಅತಿ ಹೆಚ್ಚಾಗಿ ಅತಿವೃಷ್ಟಿ ಆಗ್ತಕ್ಕಂಥದ್ದು, ಅನಾವೃಷ್ಟಿ ಆಗ್ತಕ್ಕಂಥದ್ದು, ಇದನ್ನ ನಾವು ಕಾಣಿಸ್ತಾ ಇದ್ದೀವಿ. ಹಾಕಿರ್ತಕ್ಕಂಥ ಬೆಳೆಗಳು ನಾಶ ಆಗ್ತಕ್ಕಂಥದ್ದು, ಅದರಲ್ಲಿ ನಷ್ಟ ಉಂಟಾಗ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಮತ್ತೆ ನಾವು ಏನು ಈ ಹಸಿರು ಕ್ರಾಂತಿಯನ್ನ ಒಂದು ದೃಷ್ಟಿನಲ್ಲಿ ಹೆಚ್ಚು ಉತ್ಪಾದನೆ, ಯಾಕಂದ್ರೆ ನಮ್ಗೆ ಈಗಾಗಲೇ ಜನಸಂಖ್ಯೆ ಪ್ರತಿ ವರ್ಷ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಇನ್ನೊಂದು ಕಡೆ ನಮ್ಮ ಕೃಷಿ ಭೂಮಿ ಪ್ರತಿ ವರ್ಷ ಕಡಿಮೆ ಆಗ್ತಾ ಇದೆ. ಯಾಕೆಂದ್ರೆ ಕೃಷಿ ಭೂಮಿಯನ್ನ ಇತರ ಉದ್ದೇಶಗಳಿಗೆ ಅದನ್ನ ಉಪಯೋಗಿಸ್ಕೊಳ್ತಾ ಇರೋದ್ರಿಂದ ಕೃಷಿ ಭೂಮಿ ಕಡಿಮೆ ಆಗ್ತಾ ಇದೆ, ಜನಸಂಖ್ಯೆ ಸ್ಫೋಟಗೊಳ್ತಾ ಇದೆ. ಆದರೆ ನಾವು ಆ ಜನಕ್ಕೆ ಅನುಗುಣವಾಗಿ ಆಹಾರವನ್ನ ಉತ್ಪಾದನೆ ಮಾಡಲೇಬೇಕಾಗಿದೆ. ಈಗ ನಮ್ಮ ತಾಂತ್ರಿಕತೆ ಎಷ್ಟು ಮಟ್ಟಿಗೆ ಮುಂದುವರೆದಿದೆ ಅಂದ್ರೆ ಇವತ್ತು ನಮ್ಮ ತೋಟಗಾರಿಕೆಯಲ್ಲಿ 355 ಮಿಲಿಯನ್ ಟನ್ನಷ್ಟು ಉತ್ಪಾದನೆಯನ್ನ ನಾವು 50 ವರ್ಷಗಳಿಗೆ ಹಿಂದೆ ಹೋಲಿಸಿದ್ರೆ 10 ಹೆಚ್ಚು ಉತ್ಪಾದನೆಯನ್ನ ನಾವು ಮಾಡ್ತಾ ಇದೀವಿ. ಇದು ನಮ್ಮ ತೋಟಗಾರಿಕೆ ಬೆಳೆಯಲ್ಲಿ ಆಗಿರ್ತಕ್ಕಂತ ಏನು ಸಂಶೋಧನೆ ಆಗಿರ್ಬೋದು ಅಥವಾ ತಾಂತ್ರಿಕತೆ ಆ ಒಂದು ಶಕ್ತಿ ಇದರಲ್ಲಿ ತೋರಿಸ್ತದೆ. ತೋಟಗಾರಿಕೆ ಯಾವ ರೀತಿ ಇವತ್ತು ಉತ್ಪಾದನೆ ಕೇವಲ 7% ನಮ್ಮ 7% ಏರಿಯಾದಲ್ಲಿ ಇಷ್ಟು, ನಮ್ಮ ಇಡೀ ದೇಶದ ಒಟ್ಟು ವಿಸ್ತೀರ್ಣದಲ್ಲಿ 7% ಅಷ್ಟೇನೆ 29 ಮಿಲಿಯನ್ ಹೆಕ್ಟೇರ್ ಪ್ರದೇಶದಲ್ಲಿ ನಮ್ಮ ತೋಟಗಾರಿಕೆಯನ್ನ ಬೆಳೀತಾ ಇದ್ದು ಇಷ್ಟು ಪ್ರದೇಶದಲ್ಲಿ ನಾವು ಇಷ್ಟು ವಿಶ್ವದಲ್ಲೇನೆ ನಾವು 2ನೇ ಸ್ಥಾನದಲ್ಲಿದ್ದೀವಿ ಹಣ್ಣು ಮತ್ತೆ ತರಕಾರಿಗಳ ಉತ್ಪಾದನೆಯಲ್ಲಿ. ಈ ಮಟ್ಟಕ್ಕೆ ನಮ್ಮ ರೈತ ವರ್ಗದವರು ಎಲ್ಲಾ ತಾಂತ್ರಿಕತೆಗಳನ್ನ ಅಳವಡಿಸಿಕೊಂಡು ಆ ಬೆಳೆಯನ್ನ ಬೆಳೀತಾ ಇದೀವಿ ಮತ್ತೆ ಕೆಲವಷ್ಟು ತೋಟಗಾರಿಕೆ ಬೆಳೆಗಳನ್ನ ನಾವು ರಫ್ತು ಕೂಡ ಮಾಡ್ತಾ ಇದೀವಿ. ಈ ನಿಟ್ಟಿನಲ್ಲಿ ಈಗ ಏನಾಗಬೇಕಾಗಿದೆ ಅಂದ್ರೆ ನಮಗೆ ಸಾಮಾನ್ಯಕ್ಕೆ ಯಾವುದೇ ಪ್ರದೇಶದಲ್ಲಿ ಆಗಿರ್ಬೋದು ಪ್ರತಿ ಮನುಷ್ಯ ಬದುಕಬೇಕಾದ್ರೆ ಆಹಾರ ಅತಿ ಮುಖ್ಯ, ಆರೋಗ್ಯ ಮುಖ್ಯ, ಆದಾಯ ಮುಖ್ಯ. ಈ ಮೂರು ಇದ್ರೆ ನಾವು ಎಲ್ಲಿ ಬೇಕಾದ್ರೂ ಜೀವನವನ್ನ ಮಾಡಬಹುದು. ಒಳ್ಳೆ ಆಹಾರ ಸಿಗಂಗಿರ್ಬೇಕು, ಒಳ್ಳೆ ಆರೋಗ್ಯ ಇರಬೇಕು, ಜೀವನ ನಡೆಸಲಿಕ್ಕೆ ಒಂದು ಆದಾಯ ಇರಬೇಕು. ಈ ನಿಟ್ಟಿನಲ್ಲಿ ನಮ್ಮ ತೋಟಗಾರಿಕೆ ಪ್ರಮುಖ ಪಾತ್ರವನ್ನ ವಹಿಸುತ್ತೆ. ನಮ್ಮ ತೋಟಗಾರಿಕೆ ಬೆಳೆಗಳಲ್ಲಿ ನಮ್ಮ ಹಣ್ಣುಗಳು, ತರಕಾರಿಗಳಿರ್ಬೋದು, ಸಾಂಬಾರ ಬೆಳೆಗಳಾಗಿರ್ಬೋದು, ಹೋಗುವ ಬೆಳೆಗಳಾಗಿರ್ಬೋದು, ಇವನ್ನೆಲ್ಲ ನಾವು ವಾಣಿಜ್ಯವಾಗಿ ಬೆಳೆದಾಗ, ಅಳವಡಿಸಿಕೊಂಡಾಗ, ಅವನ್ನ ಸಂಸ್ಕರಣೆಯನ್ನ ಮಾಡಿದಾಗ ನಾವೀಗ ಏನ್ ಹೇಳಿದ್ವಲ್ಲ, ಇದಕ್ಕೆ ಆಹಾರ, ಆರೋಗ್ಯ, ಆದಾಯ, ಈ ಮೂರನ್ನು ಸಹ ನಾವು ತೋಟಗಾರಿಕೆ ಮುಖಾಂತರ ಇದನ್ನ ನಾವು ಸಾಧನೆ ಮಾಡಬಹುದಾಗಿದೆ. ಈಗ ಆಹಾರದಲ್ಲೂ ಕೂಡ ನಾವು ಈ ಉತ್ಪಾದನೆಯಲ್ಲಿ ಒಂದು ಸಾಧನೆಯನ್ನು ಮಾಡಿದೀವಿ. ನಮಗೇನು ಜನಸಂಖ್ಯೆಗೆ ಅನುಗುಣವಾಗಿ ಉತ್ಪಾದನೆ ಬೇಕೋ ಅದನ್ನ ಕೃಷಿ ಕ್ಷೇತ್ರದಲ್ಲೂ ನಾವು ಸಾಧನೆಯನ್ನ ಮಾಡಿದೀವಿ. ನಮ್ಮ ಏನು ಜನಸಂಖ್ಯೆಗೆ ಅನುಗುಣವಾಗಿ ಉತ್ಪಾದನೆ ಆಗ್ತಾ ಇದೆ. ಆದರೆ ಪೌಷ್ಟಿಕ ಆಹಾರ, ನ್ಯೂಟ್ರಿಷನಲ್ ಸೆಕ್ಯೂರಿಟಿ, ಇದು ಅತಿ ಮುಖ್ಯವಾಗಿರ್ತಕ್ಕಂಥದ್ದು. ಸಾಕಷ್ಟು ಮಕ್ಕಳು ಇವತ್ತು ಪೌಷ್ಟಿಕ ಆಹಾರ ಇಲ್ಲದೇನೆ ಸಾಕಷ್ಟು ಕಾಯಿಲೆಗಳನ್ನ ನರಳ್ತಾ ಇದ್ದಾರೆ. ಮತ್ತೆ ಸಾಕಷ್ಟು ಏನು ಕೃಷಿ ಕಾರ್ಮಿಕರು, ಯಾವುದೇ ರೀತಿಯಾದಂತಹ ಕಾರ್ಮಿಕರು ಪೌಷ್ಟಿಕವಾದಂತಹ ಆಹಾರ ಸಿಗದೇನೆ ಅವರ ಆರೋಗ್ಯ ಹಾಳಾಗ್ತಾ ಇದೆ. ಈ ದಿಸೆಯಲ್ಲಿ ನಾವು ತೋಟಗಾರಿಕೆ ಯಾಕೆ ನಾವು ಹೆಚ್ಚಿನದಾಗಿ ಅದನ್ನ ನಾವು ಪ್ರೋತ್ಸಾಹ ಮಾಡಬೇಕು ಹಾಗೂ ಉತ್ಪನ್ನಗಳನ್ನ ಯಾಕೆ ಉಪಯೋಗಿಸಬೇಕು ಅಂದ್ರೆ, ನಮ್ಮ ತೋಟಗಾರಿಕೆ ಬೆಳೆಗಳಲ್ಲಿ ಎಲ್ಲಾ ರೀತಿಯಾದಂತಹ ಪೌಷ್ಟಿಕಾಂಶಗಳನ್ನ, ನಮ್ಮ ಹಣ್ಣುಗಳಾಗಿರ್ಬೋದು, ತರಕಾರಿಗಳಾಗಿರ್ಬೋದು, ಇವುಗಳನ್ನ ಯಥೇಚ್ಛವಾಗಿ ಉಪಯೋಗಿಸಿದಾಗ ನಮ್ಮ ಆರೋಗ್ಯಕ್ಕೆ ಬೇಕಾಗಿರತಕ್ಕಂತ ಎಲ್ಲ ಪೌಷ್ಟಿಕಾಂಶಗಳು ಸಹ ಈ ತೋಟಗಾರಿಕೆ ಬೆಳೆಗಳಲ್ಲಿ ನಾವು ಪಡಿಬಹುದು. ಈ ದಿಸೆಯಲ್ಲಿ ನಾವು ಉತ್ಪನ್ನವನ್ನ, ತೋಟಗಾರಿಕೆ ಬೆಳೆಗಳನ್ನ ಜಾಸ್ತಿ ಮಾಡಬೇಕಾಗ್ತದೆ. ಈಗ ಆದಾಯ ಅಂತ ಹೇಳಿದ್ರು, ಇವತ್ತಿನ ಈ ಒಂದು ಪರಿಸ್ಥಿತಿನಲ್ಲಿ ಏನಾಗಿದೆ, ಈ ವಾತಾವರಣದ ಏರುಪೇರು ಇಂಥದ್ರಲ್ಲಿ ನಮ್ಮ ತೋಟಗಾರಿಕೆ ಬೆಳೆಗಳಲ್ಲಿ ಆದಷ್ಟು ಏನು ಬಹುವಾರ್ಷಿಕ ತೋಟಗಾರಿಕೆ ಬೆಳೆಗಳಿದ್ದಾವೆ, ಹಣ್ಣಿನ ಬೆಳೆಗಳಾಗಿರ್ಬೋದು, ಬೇರೆ ಬೇರೆ ನಮ್ಮ ತರಕಾರಿಗಳಲ್ಲೂ ಬಹುವಾರ್ಷಿಕ ತರಕಾರಿ ಬೆಳೆಗಳಿದ್ದಾವೆ. ಇಂಥ ಬೆಳೆಗಳನ್ನ ನಾವು ಅಳವಡಿಸಿಕೊಂಡಾಗ ನಮಗೆ ಇದ್ರ ಮಧ್ಯದಲ್ಲಿ ಬೇರೆ ನಮ್ಮ ಕೃಷಿ ಬೆಳೆಗಳನ್ನ ಬೆಳ್ಕೋಬಹುದು. ನಮಗೆ ನಿರಂತರವಾಗಿ ಆದಾಯ, ಈ ಒಂದು ವಾತಾವರಣದ ಏರುಪೇರಿಂದ್ರೂ ಸಹ ಅಂತ ಸನ್ನಿವೇಶದಲ್ಲಿ ತಡ್ಕೊಂಡು ಬೆಳೀತಕ್ಕಂತ ನಮ್ಮ ತೋಟಗಾರಿಕೆ ಬೆಳೆಗಳಿದಾವೆ. ಅದಕ್ಕೆ ತಾಂತ್ರಿಕ ತೆಗೆದುಗಳನ್ನು ನಮ್ಮಲ್ಲಿ ಇದಾವೆ. ಇಂಥ ತೋಟಗಾರಿಕೆ ಬೆಳೆಗಳನ್ನ ಈಗ ಆ ಮಣ್ಣಿನಲ್ಲಿ ಇವತ್ತಿನ ದಿನಗಳಲ್ಲಿ ಏನಾಗ್ತಾ ಇದೆ, ಮಣ್ಣಿನ ಈ ನಾವೇನು ಹಸಿರು ಕ್ರಾಂತಿ ಹೆಸರಿನಲ್ಲಿ ಯಥೇಚ್ಛವಾಗಿ ನಾವು ರಾಸಾಯನಿಕ ಗೊಬ್ಬರಗಳನ್ನ ಮತ್ತೆ ಕೀಟನಾಶಕಗಳನ್ನ, ಪೀಡನಾಶಕಗಳನ್ನ ಉಪಯೋಗಿಸಿ ಮಣ್ಣಿನ ಆರೋಗ್ಯವನ್ನ ಹಾಳು ಮಾಡಿಬಿಟ್ಟಿದೀವಿ. ಇದರಿಂದ ಇವತ್ತು ನಾವು ಹೊರಗಡೆ ಹೋದ್ರೆ ಬಾಟ್ಲ್ ನೀರು ಕುಡಿತಾ ಇದೀವಿ. ಕೇವಲ 25 ವರ್ಷ ಹಿಂದಕ್ಕೆ ಹೋದಾಗ ನಾವೆಲ್ಲ ಬಾವಿ ನೀರನ್ನ ಅಥವಾ ಕೆರೆ ನೀರುಗಳನ್ನ, ನದಿ ನೀರನ್ನ ನೇರವಾಗಿ ಕುಡಿತಾ ಇದ್ದು. ಆದ್ರೆ ಇವತ್ತಿರ್ಲು ಕೂಡ ನಾವು ನೇರವಾಗಿ ಕುಡಿಯಕಾಗದೆ ಇರೋ ಮಟ್ಟಕ್ಕೆ ನಮ್ಮ ಪರಿಸರವನ್ನ ಹಾಳು ಮಾಡಿದೀವಿ. ಯಾಕೆಂದ್ರೆ ನಾವೇನು ಉಪಯೋಗಿಸ್ತಾ ಇದೀವಿ, ಮಣ್ಣಿಗೆ ಉಪಯೋಗಿಸ್ತಾ ಇರಬಹುದು, ಒಂದ್ ಕಡೆ ನಮ್ಮ ಪರಿಸರವನ್ನ ಬೇರೆ ಬೇರೆ ರೀತಿಯಲ್ಲಿ ನಾವು ಮಲಿನ ಮಾಡ್ತಾ ಇದೀವಿ. ನಮ್ಮ ಹೊಲ ಜಮೀನುಗಳಿಗೆ ಈ ರೀತಿ ನಿಯಮಿತ ಇಲ್ಲದೇನೆ, ಶಿಫಾರಸು ಇಲ್ಲದೇನೆ ಇರತಕ್ಕಂತ ಕೆಲವೊಂದು ಕೀಟನಾಶಕಗಳನ್ನ, ಪೀಡನಾಶಕಗಳನ್ನ ಮತ್ತೆ ರಾಸಾಯನಿಕ ಗೊಬ್ಬರಗಳನ್ನ ಯಥೇಚ್ಛವಾಗಿ ಅಗತ್ಯಕ್ಕಿಂತ ಹೆಚ್ಚಾಗಿ ಉಪಯೋಗಿಸಿ ಆ ಮಣ್ಣಿನ ಒಂದು ಆರೋಗ್ಯವನ್ನು ಹಾಳು ಮಾಡ್ತಾ ಇದೀವಿ. ಆರೋಗ್ಯ ಅಂದ್ರೆ ಅಲ್ಲಿ ನಮಗೆ ಬೇಕಾಗಿರ್ತಕ್ಕಂತ ಸೂಕ್ಷ್ಮಾಣು ಜೀವಿಗಳು ಅವನ್ನ ಈ ರಾಸಾಯನಿಕಗಳನ್ನ ಉಪಯೋಗಿಸೋದ್ರಿಂದ ಅವು ಸಾಕಷ್ಟು ನಶಿಸ್ತಾ ಇದಾವೆ. ಅದರಿಂದ ಮಣ್ಣಿನ ಫಲವತ್ತತೆ, ಉತ್ಪಾದಕತೆ ಕಡಿಮೆ ಆಗ್ತಾ ಇದೆ. ಈ ರೀತಿಯಾಗಿ ಈ ಕಡೆ ಮಣ್ಣಿನ ಆರೋಗ್ಯನೂ ಹಾಳಾಗ್ತಾ ಇದೆ, ಉತ್ಪಾದಕತೆನೂ ಕಡಿಮೆ ಆಗ್ತಾ ಇದೆ. ನಾವು ಈ ನಿಟ್ಟಿನಲ್ಲಿ ಇವತ್ತು ನಾವು ಏನು ಸಾವಯವ ಕೃಷಿ ಕಡೆ ನಾವೆಲ್ಲರೂ ನೋಡ್ತಾ ಇದೀವಿ. ಸಾವಯವ ಕೃಷಿ ಮಾಡಿದಾಗ ಅಷ್ಟೇ ನಮ್ಗೆ ಈ ಒಂದು ಏನು ರಾಸಾಯನಿಕ ಮುಕ್ತ ಒಂದು ಉತ್ಪಾದನೆಯನ್ನ ಉಪಯೋಗಿಸಿದಾಗ ಆರೋಗ್ಯಕ್ಕೆ ಒಳ್ಳೇದು ಅನ್ನೋ ದೃಷ್ಟಿಯಿಂದ ನಾವೆಲ್ಲ ಇವತ್ತು ಸಾವಯವ ಕೃಷಿ ಪದಾರ್ಥಗಳನ್ನ ಉಪಯೋಗಿಸ್ಲಿಕ್ಕೆ ಹೆಚ್ಚು ಆಸಕ್ತರಾಗಿದ್ದೀವಿ. ಅದರಿಂದ ಈ ದಿಸೆಯಲ್ಲಿ ನಾವು ಒಂದೇ ಸರಿ ಸಾವಯವ ಕೃಷಿಯನ್ನ ಎಲ್ಲಾ ಭಾಗದಲ್ಲಿ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು ಕೆಲವು ವರ್ಷಗಳು. ಆದ್ರೆ ನಾವು ಇಂಟಿಗ್ರೇಟೆಡ್ ನ್ಯೂಟ್ರಿಯಂಟ್ ಮ್ಯಾನೇಜ್ಮೆಂಟ್ ಇದನ್ನ ಮಾಡಿದಾಗ ನಾವು ಮಣ್ಣಿನ ಆರೋಗ್ಯವನ್ನು ಕಾಪಾಡಿಕೊಂಡು ಈ ರಾಸಾಯನಿಕ ಗೊಬ್ಬರ ಮತ್ತು ಪೀಡನಾಶಕಗಳನ್ನ ಕಡಿಮೆ ಮಾಡಿಕೊಂಡು ನಾವು ಉತ್ಪಾದನೆಯನ್ನ ಆರೋಗ್ಯಕ್ಕೆ ಹಾನಿಕರವಾದ ರೀತಿಯಲ್ಲಿ ಉತ್ಪಾದನೆಯನ್ನ ಮಾಡಬಹುದಾಗಿದೆ. ಹಾಗೆ ಈ ದಿಸೆಯಲ್ಲಿ ನಾವು ಚಿಂತನೆಯನ್ನ ಮಾಡಬೇಕಾಗಿದೆ ಇನ್ನು ಮುಂದಕ್ಕೆ. ಯಾಕೆಂದ್ರೆ ಉತ್ಪಾದನೆ ಜಾಸ್ತಿ ಮಾಡಬೇಕು, ಮಣ್ಣಿನ ಆರೋಗ್ಯಕ್ಕೆ ತೊಂದರೆ ಆಗದ ರೀತಿಯಲ್ಲಿ ಮತ್ತೆ ಮನುಷ್ಯರಿಗೂ ಅದನ್ನ ಬರ್ತಕ್ಕಂಥ ಉತ್ಪಾದನೆಯನ್ನ ಉಪಯೋಗಿಸಿದಾಗಲೂ ಕೂಡ ಮನುಷ್ಯನ ಆರೋಗ್ಯ ಮೇಲೆ ಯಾವುದೇ ಪರಿಣಾಮ ಬೀರದ ರೀತಿಯಲ್ಲಿ ನಾವು ಆ ಏನು ಪರಿಕರಗಳನ್ನ ಉಪಯೋಗಿಸಿ ನಾವು ಉತ್ಪಾದನೆ ಮಾಡಿದಾಗ ಆ ನಮ್ಮ ಜನಾಂಗಕ್ಕೂ ಕೂಡ ಮುಂದಿನ ಪೀಳಿಗೆಗೂ ಕೂಡ ಒಳ್ಳೆಯದಾಗ್ತದೆ. ಅದನ್ನ ಈ ನಿಟ್ಟಿನಲ್ಲಿ ನಾವು ಮಾಡಬೇಕಾಗ್ತದೆ. ಈಗ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಬಂದಾಗ ನಮ್ಮಲ್ಲಿ ಪ್ರಮುಖವಾಗಿ ಮೂರು ಭಾಗಗಳಿದ್ದಾವೆ. ಒಂದು ಟೀಚಿಂಗ್, ರಿಸರ್ಚ್ ಮತ್ತೆ ಎಕ್ಸ್ಟೆನ್ಷನ್ ಅಂತ ಹೇಳಿ. ಅದರಲ್ಲಿ ಬೋಧನೆಯಲ್ಲಿ ನಮ್ಮಲ್ಲಿ ಈಗ ಬಿಎಸ್ಸಿ ಹಾರ್ಟಿಕಲ್ಚರ್, ಎಂಎಸ್ಸಿ ಹಾರ್ಟಿಕಲ್ಚರ್, ಪಿಎಚ್ಡಿ ಹಾರ್ಟಿಕಲ್ಚರ್ ಬೇರೆ ಬೇರೆ ಭಾಗಗಳಲ್ಲಿ ನಾವು ಕೊಡ್ತೀವಿ. ಮತ್ತೆ ನಮ್ಮಲ್ಲಿ ಫುಡ್ ಟೆಕ್ನಾಲಜಿ ಕೋರ್ಸ್ ಕೂಡ ಪ್ರಾರಂಭವಾಗಿದೆ ದೇವಿ ಹೊಸೂರ್ ಹಾವೇರಿ ಜಿಲ್ಲೆನಲ್ಲಿ. ಅದನ್ನು ಕೂಡ ನಾವು ಡಿಗ್ರಿಯನ್ನ ಕೊಡ್ತಾ ಇದೀವಿ. ಇದ್ರ ಜೊತೆಗೆ ನಮ್ಮ ರೈತರಿಗೆ ಬೇಕಾಗಿರತಕ್ಕಂತ ಈ ಸಮಸ್ಯೆಗಳಿಗೆ ಅನುಗುಣವಾಗಿ ನಾವು ಸಂಶೋಧನೆ ಚಟುವಟಿಕೆಗಳನ್ನು ಕೂಡ ನಮ್ಮಲ್ಲಿ ವಿಜ್ಞಾನಿಗಳು ಮತ್ತೆ ಪಿಎಚ್ಡಿ ಸ್ಟೂಡೆಂಟ್ ಗಳ ಮುಖಾಂತರ ಸಂಶೋಧನೆಯನ್ನು ಸಹ ನಾವು ಮಾಡ್ತಾ ಇದೀವಿ. ಇನ್ನ ಈ ಸಂಶೋಧನೆಯಿಂದ ಬಂದಂತ ತಾಂತ್ರಿಕತೆಗಳನ್ನ ನಮ್ಮ ವಿಸ್ತರಣಾ ವಿಭಾಗ ರೈತರಿಗೆ, ನಮ್ಮ ವಿಜ್ಞಾನಿಗಳು ಸಹ ಪ್ರತಿ ವರ್ಷ ಸಾಕಷ್ಟು ಏನು ತಾಂತ್ರಿಕತೆಗಳನ್ನ ಹೊಸ ಹೊಸ ತಳಿಗಳನ್ನ ಅಭಿವೃದ್ಧಿಪಡಿಸಿ ರೈತರಿಗೆ ಅದನ್ನ ಕೊಡ್ತಕ್ಕಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈ ಸಂಶೋಧನೆಯಲ್ಲಿ ಕಳೆದ ವರ್ಷ ಈಗ 14 ತಳಿಗಳನ್ನ ಬೇರೆ ಬೇರೆ ತೋಟಗಾರಿಕಾ ಬೆಳೆಗಳಲ್ಲಿ ನಮ್ಮ ವಿಶ್ವವಿದ್ಯಾಲಯದಿಂದ ಅದನ್ನ ಸ್ಟೇಟ್ ವೆರೈಟಿ ರಿಲೀಸ್ ಕಮಿಟಿಯಿಂದ ಬಿಡುಗಡೆಗೊಳಿಸಿ ಈಗ ಸೆಂಟ್ರಲ್ ವೆರೈಟಿ ರಿಲೀಸ್ ಕಮಿಟಿಗೆ ಅದನ್ನ ಶಿಫಾರಸು ಮಾಡಿದೀವಿ. ಅದೇ ರೀತಿ ಈ ವರ್ಷನೂ ಕೂಡ ಒಂದು 3 ತಳಿಗಳನ್ನ ನಾವು ಬಿಡುಗಡೆ ಮಾಡ್ತಾ ಇದೀವಿ. ಈ ರೀತಿ ನಿರಂತರವಾಗಿ ತಳಿಗಳನ್ನ ಬಿಡುಗಡೆ ಮಾಡತಕ್ಕಂಥದ್ದು ಮತ್ತೆ ಉತ್ಪಾದನಾ ವಿವಿಧ ತಾಂತ್ರಿಕತೆಗಳನ್ನ ಕೀಟಶಾಸ್ತ್ರದಲ್ಲಿರಬಹುದು, ರೋಗಶಾಸ್ತ್ರದಲ್ಲಿರಬಹುದು, ಬೇರೆ ಬೇರೆ ವಿಭಾಗಗಳಲ್ಲಿ ನಾವು ಆ ಒಂದು ತಾಂತ್ರಿಕತೆಗಳನ್ನು ಸಹ ಬಿಡುಗಡೆ ಮಾಡಲಿಕ್ಕೆ ಎಲ್ಲ ಕ್ರಮಗಳನ್ನು ತಗೊಂಡಿದ್ದೀವಿ. ಅದು ಕೂಡ ಸಂಶೋಧನೆಯಾಗಿ ಆ ಒಂದು ತಾಂತ್ರಿಕತೆಗಳು ಕೂಡ ರೈತರಿಗೆ ಬರ್ತಾ ಇದೆ. ಆದ್ರೆ ಕೆಲವೊಂದು ಬೆಳೆಗಳಲ್ಲಿ ಈಗ ರೋಗಗಳಿರಬಹುದು, ಕೀಟಗಳಿರಬಹುದು, ಸಾಕಷ್ಟು ಸಂಶೋಧನೆ ಮಾಡ್ತಾ ಇದೀವಿ ಅಂತ ಹೇಳ್ತೀರಾ, ಆದ್ರೆ ನಮಗೆ ಸರಿಯಾದ ಮಾಹಿತಿ ಸಿಗ್ತಾ ಇಲ್ಲ ಅಂತೇಳಿ ರೈತರು ಕೂಡ ಹೇಳಿದ್ದೌದು. ಆದ್ರೆ ಇದಕ್ಕೆ ಈಗ ನಮ್ಮ ಯಾವ್ದಾದ್ರು ಒಂದು ಮುಖ್ಯ ಬೆಳೆನಲ್ಲಿ ಯಾವುದೇ ಭಾಗದ ರೈತರು ನಮಗೆ ಇಂಥ ಬೆಳೆನಲ್ಲಿ ಇಂಥ ನಮಗೆ ಸಮಸ್ಯೆ ಇದೆ, ಇಂಥ ರೋಗ ಸಮಸ್ಯೆ ಇರಬಹುದು, ಯಾವ್ದೋ ಸಮಸ್ಯೆ ಇದೆ ಅಂದ್ರೆ ಅದಕ್ಕೆ ನಮ್ಮಲ್ಲಿ ತಾಂತ್ರಿಕತೆ ಈಗಾಗಲೇ ಇದ್ರೆ ಅದನ್ನ ನೀವು ನಿಮ್ಮ ಹಳ್ಳಿನಲ್ಲೇ ಸಾಕಷ್ಟು ಜನ ಸೇರಿದ್ರೆ ಅಲ್ಲೇ ಬಂದು ನಿಮಗೆ ತರಬೇತಿ ಕೊಡ್ತಕ್ಕಂತ ಕಾರ್ಯಕ್ರಮವನ್ನ ನಾವು ಮಾಡ್ತೀವಿ. ನೀವು ಮಾಹಿತಿ ನೀಡಿದಲ್ಲಿ ನಮ್ಮ ಭಾಗದಲ್ಲಿ ಇಂಥ ಬೆಳೆನ ಪ್ರಮುಖವಾಗಿ ಬೆಳೀತಾ ಇದೀವಿ, ಇದಕ್ಕೆ ನಮಗೆ ನಿರ್ವಹಣೆ ಕ್ರಮ ಬೇಕಾಗಿದೆ ಅಂತಾಗ ತರಬೇತಿ ಬೇಕಾದ್ರೆ ತರಬೇತಿ ತಗೊಳ್ತೀವಿ. ಅಥವಾ ಈಗ ದಾಳಿಂಬಿನಲ್ಲಿ ಈಗ ಎಲ್ಲರಿಗೂ ಗೊತ್ತಿದೆ ವಿಲ್ಟು ಬ್ಲೈಟು ಇಲ್ಲ, ಅದನ್ನ ಕಂಟ್ರೋಲ್ ಮಾಡಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು, ಆದ್ರೆ ಇದನ್ನ ನಿರ್ವಹಣೆ ಮಾಡಬಹುದು. ಇದರಿಂದ ನಿಮ್ಮ ತೋಟದಲ್ಲೇನೆ ಈಗ ಡೆಮಾನ್ಸ್ಟ್ರೇಷನ್ ಅನ್ನ ರೈತರ ಜಮೀನಲ್ಲೇನೆ ಈ ವರ್ಷದಿಂದ ಮಾಡಲಿಕ್ಕೆ ನಾವು ತೋಟಗಾರಿಕೆ ಇಲಾಖೆಯ ಒಂದು ಸಹಯೋಗದಲ್ಲಿ ನಾವು ಅದನ್ನ ನಮ್ಮ ವಿಜ್ಞಾನಿಗಳು ಬಂದು ತಾಂತ್ರಿಕತೆಯನ್ನು ಕೊಡ್ತಾರೆ, ತೋಟಗಾರಿಕೆ ಇಲಾಖೆಯಿಂದ ಅದಕ್ಕೆ ಬೇಕಾಗಿರತಕ್ಕಂಥ ಪರಿಗಳನ್ನ ಒದಗಿಸಿ ರೈತರ ಜಮೀನಿನಲ್ಲೇ ಈ ಒಂದು ಪ್ರಾತ್ಯಕ್ಷಿಕತೆಗಳನ್ನ ಮಾಡಲಿಕ್ಕೆ ನಾವು ಯೋಜನೆಯನ್ನ ರೂಪಿಸ್ಕೊಂಡಿದ್ವಿ. ಯಾವುದೇ ಪ್ರಮುಖ ಬೆಳೆಗಳಲ್ಲಿ ಪ್ರಮುಖವಾಗಿರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಈಗ ಅದನ್ನ ನಾವು ಪ್ರಾತ್ಯಕ್ಷಿಕೆ ಮುಖಾಂತರ ರೈತರ ಜಮೀನಿನಲ್ಲೇ ಮಾಡಲಿಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೀವಿ. ಮತ್ತೆ ನಮ್ಮ ಯೂನಿವರ್ಸಿಟಿ ಈಗ ಯೂಟ್ಯೂಬ್ ಇದೆ, ಅದ್ರ ಮುಖಾಂತರ ನಾವು ನಮ್ಮಲ್ಲಿ ಏನಿದೆ ತಾಂತ್ರಿಕತೆಗಳನ್ನ ಅವನ್ನೆಲ್ಲ ರೆಕಾರ್ಡ್ ಮಾಡಿ ಅದನ್ನು ಕೂಡ ಈಗ ರೈತರಿಗೆ ತಲುಪಿಸಕ್ಕೆ ವ್ಯವಸ್ಥೆಯನ್ನ ಮಾಡ್ತಾ ಇದೀವಿ. ಮತ್ತೆ ಬೆಳೆಯ ವೈಸ್ ಅಂದ್ರೆ ಕ್ರಾಪ್ ವೈಸ್ ವಾಟ್ಸ್ಆಪ್ ಗ್ರೂಪ್ ಅನ್ನ ಈಗ ನಮ್ಮ ವಿಜ್ಞಾನಿಗಳು ಮಾಡಿಕೊಂಡಿದ್ದಾರೆ. ಇದ್ರಲ್ಲಿ ವಾಟ್ಸ್ಆಪ್ ಗ್ರೂಪ್ಗೆ ನಿಮ್ದು ಆಡ್ ಮಾಡಿ ನಿಮ್ಮಲ್ಲಿ ಏನಾದ್ರು ಸಮಸ್ಯೆ ಇತ್ತು ಅಂದ್ರೆ ಅದು ಫೋಟೋ ತೆಗೆದು ವಾಟ್ಸ್ಆಪ್ ಗ್ರೂಪ್ಗೆ ಹಾಕಿದ್ರೆ ತಕ್ಷಣ ಸಂಬಂಧಪಟ್ಟ ವಿಜ್ಞಾನಿಗಳು ನಿಮಗೆ ಮಾಹಿತಿ ಕೊಡ್ತಕ್ಕಂತ ಒಂದು ಕಾರ್ಯವನ್ನು ನಾವು ಮಾಡ್ತಾ ಇದೀವಿ. ಮತ್ತೆ ನಮ್ಮಲ್ಲಿ ಒಂದು ಹೆಲ್ಪ್ ಲೈನ್ ಇದೆ, ಫೋನ್ ನಂಬರ್ ಇದಿದೆ, ಅದಕ್ಕೆ ನೀವು ಫೋನ್ ಮಾಡಿ ನಿಮ್ಗೆ ಯಾವ ಮಾಹಿತಿ ಬೇಕೋ ಅದನ್ನ ಕೂಡ ನಮ್ಮಲ್ಲಿ ಮಾಹಿತಿಯನ್ನ ಪಡ್ಕೊಳ್ಬಹುದು. ಈ ರೀತಿ ನಮ್ಮ ತೋಟಗಾರಿಕೆನಲ್ಲಿ ರೈತರಿಗೆ ಬೇಕಾಗಿರ್ತಕ್ಕಂತ ಮಾಹಿತಿ ತಾಂತ್ರಿಕತೆಗಳ ಬಗ್ಗೆ, ತೋಟಗಾರಿಕೆ ಜ್ಞಾನದ ಬಗ್ಗೆ ನಿಮ್ಗೆ ಯಾವುದೇ ಮಾಹಿತಿ ಬೇಕಾದ್ರೆ ನೀವು ನೇರವಾಗಿ ನಮ್ಮಲ್ಲಿ ವಿಸ್ತರಣಾ ನಿರ್ದೇಶಕರು ಇರ್ತಾರೆ, ಆ ವಿಸ್ತರಣಾ ನಿರ್ದೇಶಕರನ್ನ ಅಥವಾ ನೀವು ಬೇರೆ ಜಿಲ್ಲೆಗಳಲ್ಲಿದ್ರೆ ನಮ್ಮ ತೋಟಗಾರಿಕಾ ವಿಸ್ತರಣಾ ಕೇಂದ್ರಗಳಿದ್ದಾವೆ, ಅಲ್ಲಿ ಕೂಡ ನೀವು ಭೇಟಿ ಮಾಡಿ ಅಥವಾ ನಮ್ಮ ತೋಟಗಾರಿಕಾ ಮಹಾವಿದ್ಯಾಲಯಗಳಲ್ಲಿ ಭೇಟಿ ಮಾಡಿ ನಿಮಗೆ ಮಾಹಿತಿನ ನಿಮಗೆ ಯಾವ ರೀತಿ ಮಾಹಿತಿ ಬೇಕೋ ಆ ಮಾಹಿತಿನ ಪಡಿಬಹುದು. ಹೆಚ್ಚಿನ ಮಾಹಿತಿಗಾಗಿ ನೀವು ಫೋನ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡಬಹುದು. ಈಗ ನಮ್ಮ ಉದ್ಯಾನ ಸಹಾಯವಾಣಿ ಅಂತೇಳಿ ನಮ್ಮ ವಿಶ್ವವಿದ್ಯಾಲಯದಲ್ಲಿದೆ, ಅದರ ಸಂಖ್ಯೆ 1800425790. ಮತ್ತೊಮ್ಮೆ ಹೇಳ್ತೀನಿ, 1800425790. ಈ ನಂಬರ್ಗೆ ನೀವು ನೇರವಾಗಿ, ಇದು ಹೆಲ್ಪ್ ಲೈನ್ ಟೋಲ್ ಫ್ರೀ ನಂಬರ್, ಇದು ನಮ್ಮ ವಿಶ್ವವಿದ್ಯಾಲಯದ ಟೋಲ್ ಫ್ರೀ ನಂಬರ್, ಇದಕ್ಕೆ ನೀವು ಯಾವಾಗ ಬೇಕಾದ್ರೂ ನೀವು ನೇರವಾಗಿ ಕಾಲ್ ಮಾಡಿ ಮಾಹಿತಿನ ಪಡೆಯಬಹುದು. ಅದರ ಜೊತೆಗೆ ನಮ್ಮಲ್ಲಿ ಒಂದು UHSB ಹಾಟ್ ಟಿ ಆಪ್ ಅಂತ ಹೇಳಿದೆ, ಇದನ್ನ ನೀವು ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿ ಎಲ್ಲಾ ಬೆಳೆಗಳ ಬಗ್ಗೆ ಮಾಹಿತಿಯನ್ನು ನೀವು ನಿಮ್ದು ಆಂಡ್ರಾಯ್ಡ್ ಮೊಬೈಲ್ ಅಲ್ಲಿ ಯಾವ್ದೇ ಇದ್ರೂ ನೀವು ಆ ಒಂದು ಆಪ್ ಅನ್ನ UHSB ಹಾಟಿ ಆಪ್ ಅಂತ ಹೇಳಿದೆ, ಇದನ್ನ ನೀವು ಡೌನ್ಲೋಡ್ ಮಾಡ್ಕೊಂಡಾಗ ಅದರಲ್ಲಿ ಎಲ್ಲಾ ಬೆಳೆಗಳ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ಇದೆ. ಆ ಒಂದು ಆಪ್ ಅನ್ನು ಕೂಡ ಡೌನ್ಲೋಡ್ ಮಾಡಿಕೊಂಡು ನೀವು ಹೆಚ್ಚಿನ ಮಾಹಿತಿಯನ್ನ ಪಡಿಬಹುದು. ಇದರಲ್ಲಿ ನಮ್ಮ ತೋಟಗಾರಿಕಾ ಎಲ್ಲಾ ಬೆಳೆಗಳ ಬಗ್ಗೆ ಮಾಹಿತಿನ ಕೊಡಲಾಗಿದೆ, ಅದನ್ನ ನೀವು ಮಾಹಿತಿನ ಪಡಿಬಹುದು. ಮತ್ತೆ ಈಗಾಗಲೇ ಹೇಳಿದ್ರಲ್ಲಿ ನಮ್ಮ ವಿಶ್ವವಿದ್ಯಾಲಯಕ್ಕೆ ನೀವು ಬಂದು ಇಲ್ಲಿ ಸಾಕಷ್ಟು ನಾವು ವಿವಿಧ ಬೆಳೆಗಳ ಪ್ರಾತ್ಯಕ್ಷಿಕೆಗಳನ್ನು ಮಾಡಿದೀವಿ ನಮ್ಮ ಬಾಗಲಕೋಟೆ ತೋಟಗಾರಿಕಾ ವಿಶ್ವವಿದ್ಯಾಲಯದ ಮುಖ್ಯ ಕೇಂದ್ರದಲ್ಲಿ ಬಾಗಲಕೋಟೆ ನವನಗರದಲ್ಲಿ. ಇಲ್ಲಿ ಬಂದು ಸಹ ನಮ್ಮ ಬೆಳೆಗಳಲ್ಲಿ ಮಾಡಿರುವ ಪ್ರಾತ್ಯಕ್ಷತೆಗಳನ್ನು ನೀವು ನೋಡಬಹುದು. ಅದರ ಜೊತೆಗೆ ನಮ್ಮ ವಿಜ್ಞಾನಿಗಳ ವಿವಿಧ ವಿಷಯಗಳಲ್ಲಿ ತಜ್ಞರಾಗಿರ್ತಕ್ಕಂಥ ವಿಜ್ಞಾನಿಗಳನ್ನ ಭೇಟಿ ಮಾಡಿ ಹೆಚ್ಚಿನ ಮಾಹಿತಿಯನ್ನ ಪಡೆಯಬಹುದು. ನಿಮಗೆ ಯಾವುದೇ ರೀತಿಯಾದಂತಹ ತೋಟಗಾರಿಕಾ ಬೆಳೆಗಳಿಗೆ ಮತ್ತೆ ಮಾರುಕಟ್ಟೆಗೆ ಸಂಬಂಧಪಟ್ಟಂತೆ ಈಗ ನಮ್ಮಲ್ಲಿ ಒಂದು ಮಾಹಿತಿಯನ್ನ ಶುರು ಮಾಡಿದೀವಿ ಮಾರುಕಟ್ಟೆಗೆ ಸಂಬಂಧಪಟ್ಟಂಗೆನೆ, ಅದಕ್ಕೂ ಕೂಡ ಆ ತರಬೇತಿನೂ ಕೂಡ ನಾವು ಒಂದು ಈಗ ಬೆಳೆಗಳನ್ನ ರಫ್ತು ಮಾಡೋದಾದ್ರೆ ಯಾವ ರೀತಿ ನೀವು ಮಾಡಬಹುದು ಅನ್ನೋದ್ರ ಬಗ್ಗೆ ಮಾಹಿತಿನ ಅದನ್ನ ಮಾಡಲಿಕ್ಕೆ ಇಲ್ಲಿ FPO ಮುಖಾಂತರ ಮಾಡಿ ಈಗ ನಾವೇ ನಮ್ಮ ವಿಶ್ವವಿದ್ಯಾಲಯದಿಂದ ಈಗಾಗಲೇ 7 FPO ಮಾಡಿದ್ವಿ, ರೈತ ಉತ್ಪಾದಕ ಸಂಘಗಳನ್ನು ಮಾಡಿದೀವಿ. ಆ ರೀತಿ ಸಂಘಗಳನ್ನ ಮಾಡಿಕೊಂಡಾಗ ನಿಮಗೆ ಇದು ಅತಿ ಮುಖ್ಯ, ಇದನ್ನ ನೀವು ಇಚ್ಛೆಯಿಂದ ಎಲ್ಲರೂ ಇದನ್ನ ಸರ್ಕಾರದಿಂದನೂ ಸಹ ಇದಕ್ಕೆ ಸಾಕಷ್ಟು ಅನುಕೂಲ ಇದೆ. ನೀವು ಈ ಒಂದು FPO ರೈತ ಉತ್ಪಾದಕ ಸಂಘಗಳನ್ನ ಮಾಡಿಕೊಂಡಾಗ ನಿಮ್ಮ ಉತ್ಪಾದನಾ ಏನು ಪರಿಕರಗಳಿಗೆ ಯೂಸ್ ಮಾಡ್ತಿರಲ್ಲ ಆ ಇದರಲ್ಲಿ ಕನಿಷ್ಠ ನೀವು 20% ನೀವು ಅಂಗಡಿನಲ್ಲಿ ತಾಂಬರೋದ್ರಿಂದ ನಿಮ್ಗೆ ರೇಟ್ ಜಾಸ್ತಿ ಆಗ್ತದೆ. ನೀವ್ ಎಷ್ಟು ಜನ ರೈತ ಮೆಂಬರ್ಸ್ ಆಗಿರ್ತಿರೋ ನಿಮ್ಗೆ ಇಷ್ಟು ಬೇಕು ಅಂತೇಳಿ ನೀವು ಒಂದು ಹೋಲ್ಸೇಲ್ ಇದ್ರಲ್ಲಿ ನೀವು ಅದನ್ನ ತಗೊಂಡಾಗ ಅದನ್ನ ನೀವ್ ಹೋಗೋದ್ ಬೇಕಾಗಿಲ್ಲ, ನಿಮ್ಮ ಜಾಗಕ್ಕೆ ಅವ್ರು ಸಪ್ಲೈ ಮಾಡ್ತಾರೆ, ಜೊತೆಗೆ ಕಡಿಮೆ ರೇಟ್ ನಲ್ಲಿ ಕೊಡ್ತಾರೆ. ಆಮೇಲೆ ಮಾರುಕಟ್ಟೆನೂ ಅಷ್ಟೇನೆ, ನೀವು ಬೆಳೆದಂತ ಪದಾರ್ಥ ಜಾಸ್ತಿ ಇದೆ ಅಂದಾಗ ಎಷ್ಟು ಜನ ನೀವಲ್ಲಿ ಒಂದು ಕಡಿಮೆ ಅಂದ್ರೆ 100 ಜನ ಒಟ್ಟಿಗೆ ನೀವು ಬೆಳೆದಿದ್ದಿರ್ದ ಅಂದಾಗ ಆಗ ನಿಮ್ಮ ಹತ್ರಕ್ಕೆ ಬಂದು ಬೆಳೆಯನ್ನ ತಗೊಂಡು ಅವರು ಹೋಗ್ತಾರೆ. ಯಾರು ಮಧ್ಯವರ್ತಿಗಳು ಅಥವಾ ವ್ಯಾಪಾರಸ್ಥರು ಯಾರಿರ್ತಾರೆ ಅವ್ರು ಬಂದು ತಗೊಂಡೋಗ್ತಾರೆ. ಇಲ್ಲ ನಮ್ಮ FPO ಇಂದನೇ ಅದಕ್ಕೆ ಒಂದು ವ್ಯಾಲ್ಯೂ ಅಡಿಷನ್ ಮಾಡ್ತೀವಿ, ಇದನ್ನ ನಮಗೆ ಇನ್ನೂ ಹೆಚ್ಚಿನ ಲಾಭ ಬರಲಿಕ್ಕೆ ಮಾಡ್ತೀವಿ, ಅದಕ್ಕೂ ಕೂಡ ನಾವು ತರಬೇತಿಯನ್ನ ಕೊಡ್ತೀವಿ. ಯಾವುದೇ ಒಂದು ವ್ಯಾಲ್ಯೂ ಅಡಿಷನ್ ಮಾಡ್ಲಿಕ್ಕೆ ತರಬೇತಿ ಬೇಕು ಅಂದಾಗ ಅದಕ್ಕೂ ತರಬೇತಿ ಕೊಟ್ಟು ಆ ಒಂದು ಪದಾರ್ಥವನ್ನ ಎಲ್ಲಿ ಪ್ರಾಡಕ್ಟ್ ಅನ್ನ ಎಲ್ಲಿ ಮಾರಾಟ ಮಾಡಬಹುದು ಅದಕ್ಕೆ ಹೆಚ್ಚು ಇನ್ನು ಹೆಚ್ಚಿನ ಆದಾಯನ ಪಡಬಹುದು ಅನ್ನೋದಕ್ಕೂ ಕೂಡ ನಮ್ಮ ವಿಶ್ವವಿದ್ಯಾಲಯದಲ್ಲಿ ನಾವು ಆ ಮಾಹಿತಿನ ಕೊಡ್ತೀವಿ. ಇನ್ನು ನಮ್ಮಲ್ಲಿ ಇನ್ಕ್ಯುಬೇಷನ್ ಸೆಂಟರ್ಗಳು ಸಹ ಇದೆ, ನಮ್ಮ ರೈತ ಬಾಂಧವರು ಈಗ ಆ ಇನ್ಕ್ಯುಬೇಷನ್ ಸೆಂಟರ್ಗಳನ್ನ ಉಪಯೋಗಿಸಿಕೊಂಡು ನಿಮ್ಮ ಏನು ಬೆಳೆಯನ್ನ ಸಂಸ್ಕರಣೆ ಮಾಡಿ ಅದನ್ನ ಹೆಚ್ಚಿನ ಆದಾಯ ಬರೋ ರೀತಿಯಲ್ಲೂ ಸಹ ಮಾಡ್ಕೋಬಹುದು. ನಿಮ್ಗೆ ಯಾವುದೇ ಮಾಹಿತಿ ಬೇಕಾದ್ರೂ ಸಹ ತಾವು ನೇರವಾಗಿ ಕಾಂಟ್ಯಾಕ್ಟ್ ಮಾಡಿ ಮಾಹಿತಿಯನ್ನು ಪಡೆದು ವಿಶ್ವವಿದ್ಯಾಲಯದಿಂದ ಅನುಕೂಲವನ್ನ ಪಡೀರಿ ಅಂತ ಹೇಳಿ ನಾನು ಆಶಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಇದುವರೆಗೆ ತೋಟಗಾರಿಕಾ ವಿಶ್ವವಿದ್ಯಾಲಯಗಳಿಂದ ರೈತರಿಗೆ ದೊರೆಯುವ ಸೌಲಭ್ಯಗಳು ಕುರಿತು ಬಾಗಲಕೋಟೆ ತೋಟಗಾರಿಕಾ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಡಾ ವಿಷ್ಣುವರ್ಧನ್ ಅವರಿಂದ ಮಾಹಿತಿ ಕೇಳಿದಿರಿ. ಈಗ ಗ್ರಾಮೀಣ ಕುಟುಂಬದವರಿಗೆ ಸಲಹೆಗಳನ್ನು ಆಲಿಸೋಣ. ಶಿವಕ ಶಿವಕ ಬಾರ್ ಪರಾಜಣ. ಏನಡಿ ಶಿವ? ಏನಪ್ಪ ಇವೇ ಕೆಲಸಗಳಿರ್ತಾವಲ್ಲ ಮನೆಯಾಗ, ಖಾಲಿ ಇದ್ಮೇಲೆ ಏನಾರ ಒಂದ್ ಸ್ವಲ್ಪ ಕೆಲಸ ಮಾಡ್ಬೇಕಾಗ್ತದೆ ನೋಡಪ್ಪ. ನೋಡು ಯಾವಾಗ್ಲೂ ಮನುಷ್ಯ ಖಾಲಿ ಕೂಡ್ಬಿಡೋದು. ಹೌದು ಹೌದು ಹೌದು. ಖಾಲಿ ಕೂತ್ರ ವಿಚಾರಗಳು ಬಹಳ ಬರ್ತಾವ ಅಂತ. ವಿಚಾರಗಳು ಬಹಳ ಬರ್ತಾವ, ಆಮೇಲೆ ಮುಂದಿನ ಕೆಲಸಗಳು ಏನು ಹೊಂಡಂಗಿಲ್ಲ, ಸ್ವಲ್ಪ ಕೊಡೋದೊಂದೇ ಆಗ್ತದೆ. ಕೆಲ್ಸಕ್ಕೆ ಬಂದ ವಿಚಾರ ಬಂತಂದ್ರೆ ಟೆನ್ಷನ್ ಆಗ್ತದೆ. ಹೌದು ಹೌದು ಹೌದು. ಏನ ಹೌದು. ಅದಕ್ಕೆ ಮನ್ನೊಂದು ವಿಷಯ ನಿಂಗೆ ಹೇಳ್ಬೇಕಾಗಿತ್ತು. ಏನದು? ಒಂದು ಘಟನೆ ಆಯ್ತು. ಏನಾಯ್ತಪ್ಪ? ಹೋಟೆಲ್ಗೆ ಊಟಕ್ಕೆ ಹೋಗಿದ್ವಿ. ಏನ ಹೋಟೆಲ್ಗೆ ಊಟಕ್ಕೆ ಹೋದ ಹಿಂಗೆ ಒಂದು ಫ್ಯಾಮಿಲಿ ಬಂದಿತ್ತು, ಗಂಡ ಹೆಂಡತಿ 4 ಮಕ್ಕಳು ಬಂದಿದ್ರು. ಏನ ನಾನು ಬಾಜು ಕೂತಿದ್ದೆ, ಇನ್ನೊಂದಿಬ್ರು ಹೋಟೆಲ್ ಅಂದವ್ರು ಬಂದಿರ್ತಾರೆ, ಆಜು ಬಾಜು ಕೂತಿರ್ತಾರೆ. ಅವ್ರು ಒಂದು 6 ಇದ್ರು. ಒಂದ್ 8 ರೊಟ್ಟಿ, ಒಂದ್ 4-5 ಪಲ್ಯ, 4-5 ಸ್ಟಾರ್ಟರು, ಏನ ಇವೆಲ್ಲ ಹೇಳಿದ್ರು. ನಾವು ಹೇಳಿದ್ರು ಎಷ್ಟು ತಿಂತಾರೋ ಎಷ್ಟು ಉಣ್ತಾರೋ ಅರ್ಧನು ತಿನ್ನಲಿಲ್ಲ, ಎಲ್ಲ ಹಂಗೆ ಬಿಟ್ರು, ಹಂಗೆ ಉಳಿಸಿದ್ರು, ಹಂಗೆ ಉಳಿಸಿದ್ರು. ಮತ್ ಹೇಳಿದ್ರು ಆಮೇಲೆ ಮತ್ತ ಅದಾದ್ಮೇಲೆ ಮತ್ತೆ ಐಸ್ ಕ್ರೀಮ್ ತರಿಸ್ರು, ಅದು ತರಿಸ್ರು, ಇದು ತರಿಸ್ರು. ಬಾಜು ಒಬ್ರು ಕೂತಿದ್ರಪ್ಪ, ಸ್ವಲ್ಪ ವಯಸ್ಸಾದ್ರು. ಅವ್ರಿಗೆ ಏನ್ ನೋಡ್ಲಿದ್ರು, ನಾನು ನೋಡ್ಲಿತ್ತಿದ್ದೆ, ಹಂಗೆ ಊಟ ಮಾಡ್ಕೋತಾನೆ ನೋಡ್ಲಿಕ್ಕೆ. ಅವ್ರಿಗೆ ತಾಳ್ಕೊಳ್ಲಿಕ್ಕೆ ಆಗ್ಲಿಲ್ಲ. ಕರೆ ಅದ ಮತ್ತ ಅಂದ್ರ ಅರ್ಧದಕ್ಕಿಂತ ಊಟ ತಾಟ್ನೆಗೆ ಉಳಿದಿತ್ತು, ತಾಟ್ನೆಗೆ ಉಳಿದ ಉಳಿದಿತ್ತು. ಪಾತ್ರೆ ಒಳಗಿನ ಬೇರೆ ಅದಾವ ಅಲ್ಲೇ ಅದ, ನಾಲ್ಕನೇನು ಉಂಡಿಲ್ಲ ನೋಡಲ್ಲ ಏನ. ಅದಕ್ಕೆ ಅವ್ರು ಕೇಳಿದ್ರು, ಯಜಮಾನ್ರ ಒಂದ್ ತಪ್ಪು ತಿಳ್ಕೊಬೇಡ್ರಪ್ಪ, ಏನ್ರಿ ಇಷ್ಟಿದ್ರಿ ಎಷ್ಟು ಅನ್ನ ವೇಸ್ಟ್ ಮಾಡಿರಿ, ಹೌದು ಸ್ವಲ್ಪ ಕಡಿಮೆ ತರಿಸಬೇಕಾಗಿತ್ತು, ಎಷ್ಟು ಬೇಕು ಅಷ್ಟೇ ತರಿಸಬೇಕಾಗಿತ್ತಲ್ರಿ ಅಂತ ಅವ್ರು ಪಾಪ ಕಳಕಳಿಯಿಂದ. ಅದಕ್ಕೂ ಏನನ್ಬೇಕು, ಏನಂತ ಏನ್ರಿ ನೀವು ಬಿಲ್ ಕೊಡ್ಲಿತ್ತೀರೇನು ನೋಡಲ್ಲ, ನಮ್ ಬಿಲ್ರಪ್ಪ, ನಮ್ ಪಾರ್ಗಳು, ಅವ್ರಿಗೇನೋ ತರಿಸ್ಬೇಕಂದ್ರೆ ತರದು ಹೋಗ್ಲಿಲ್ರಪ್ಪ, ರುಚಿ ಹಿಡಿಸಿಲ್ಲ ತಿಟ್ಕೋರಿ ತಿಂದಿಲ್ಲ, ನಿಮ್ಗೇನಾಗಿರ್ತದೆ ನೋಡ್ರಿ ಒದ್ದಟ್ಟತನದ ಮಾತು ಅಂದ್ರ. ಅದಕ್ಕಿಲ್ರಪ್ಪ ತಪ್ಪಾಯ್ತು ನೀವು ಮಾತಾಡಿದ್ಕೆ, ನನಗೆ ಕ್ಷಮ ಮಾಡ್ರಿ ಅಂತ ಹೇಳಿ ಅವ್ರು ಜಾಗ ಖಾಲಿ ಕೊಡ್ತಾರೆ. ನೋಡಲ್ಲ ಇಷ್ಟಾದ್ರೂ ಬುದ್ಧಿ ಬರಬಾರ್ದ, ನಾವ್ ಹಿಂಗ ಅಂದದಕ್ಕೆ ಇಷ್ಟು ಮಾತ್ ಅನ್ಸ್ಕೋಬೇಕಾಯ್ತವ ಅಂತ ಹೇಳಿ ಅಷ್ಟಕ್ಕೆ ಹೋದ್ರು, ಅವ್ರು ಹೋದ್ರು, ಅವ್ರು ಹೋದ್ರು, ಎಲ್ಲ ಹೋದ್ರು. ನಾ ವಿಚಾರ ಮಾಡ್ಕೋ ಓದಕ್ ಕೂತಿ ಶಬಕ್, ನಾನೇನ್ ಅನ್ಕೊಂಡೆ ಅಂದ್ರೆ ಅವ್ರಿಬ್ರದ್ರಾಗ ಸರಿ ಯಾರ್ದು ಸರಿ ಯಾರು ಅಲ್ಲಿ ಏನ್ ಸಮಸ್ಯೆ ಆಯ್ತು. ಹೌದಿಲ್ಲ ಹೌದು, ಈಗ ರೈತ ಏನು ಬೆಳಿತಾನೆ, ರೊಟ್ಟಿ ಇರ್ಲಿ, ಪಲ್ಯ ಇರ್ಲಿ, ತರಕಾರಿ ಇರ್ಲಿ, ಏನೇ ಇರ್ಲಿ, ಬೇಳೆ ಇರ್ಲಿ, ಹೌದು ಕಷ್ಟ ಪಟ್ಟಿರ್ತಾನ. ಹೌದು, ಒಂದ್ ಕಾಳು ಅವ ಬಿತ್ತಿದ ಮೇಲೆ ರಾಶಿ ಆಗತ್ತಾನ, ಎಷ್ಟು ಬಿಸಿಲಾಗಿ ನಿಂತಿರ್ತಾನ, ಎಷ್ಟು ಮಳೆಯಾಗಿ ನಿಂತಿರ್ತಾನ, ಚಳಿಗೆ ಮೈ ಒಡ್ಡಿ ಕೆಲಸ ಮಾಡಿರ್ತಾನೆ, ಮಾಡಿದ ಅದು ರಾಶಿಯಾಗಿ ಬಂದಿರ್ತಾನೆ. ಹೌದು, ರೊಕ್ಕ ನಮ್ದೇ ಇರ್ತಿರ್ಬೇಕು. ಅದೇ ಆದ್ರ ಅನ್ನ ನಾವು ವೇಸ್ಟ್ ಮಾಡಿದ್ರ ಅದು ಅಪರಾಧ. ಹೌದಿಲ್ಲ ಖರೇ, ಅದ ಒಂದು ಕಾಳು ಬೆಳೆಯೋ ನಿನಗೆ ತಾಕತ್ ಇಲ್ಲ ಅಂದ್ಮೇಲೆ ಅದು ವೇಸ್ಟ್ ಮಾಡೋ ತಾಕತ್ನು ಬೇಡಪ್ಪ ನಿನಗೆ, ಆ ಅಧಿಕಾರ ನಮ್ಗೆ. ಹೌದು ಹೌದು ಹೌದಿಲ್ಲ, ಯಾಕಂತಂದ್ರ ನಮ್ಮ ದೇಶದಾಗ ಸಾಕಷ್ಟು ಜನ ಒಂದ್ ಹೊತ್ತು ಊಟ ಮಾಡ್ಕೊಂಡು ಆಮೇಲೆ ಊಟ ಸಿಗ್ಲಾರ್ದೇ ಇರುವಂತ ಪ್ರಸಂಗದಾಗ ಕೆಲವೊಂದ್ಸಲ ನೋಡಿ ಬಡತನ ಇರುವಂತ, ಈ ರೀತಿ ನಾವು ಹಾಳು ಮಾಡ್ಕೊಂಡ ಏನಾಗುತ್ತಂತಾನೆ ರೇಟ್ ಹೆಚ್ಚಾಗುತ್ತೆ. ಖರೇ, ಅದು ಅರ್ಧ ವೇಸ್ಟ್ ಆಯ್ತಲ್ಪ, ಇಲ್ಲಿ ವೇಸ್ಟ್ ಆಯ್ತು. ಮತ್ತೆ ಇದು ಒಂದ್ ಕತ್ತಿ ಆದ್ರೆ ಶೋಭಕ, ಇನ್ನೊಂದು ಈ ಲಗ್ನ ಸಭೆ ಸಮಾರಂಭ. ನಾನು ಅದೇ ವಿಚಾರ ಮಾಡ್ಲಿಕ್ಕತ್ತಿದ್ದೆ. ಈಗ ಒಂದು ಮನೆಯೊಳಗೇನೆ ನಾವು ಸಭೆ ಸಮಾರಂಭ ಅಂತ ಬಿಡು, ನಾಲ್ಕ ಮಂದಿ ಹೆಚ್ಚಿಗೆ ಬರ್ತಾರೆ ಕಡಿಮೆ ಬೀಳ್ತದ ಅಂತ ಅನ್ನೋ, ಸ್ವಲ್ಪ ಜಾಸ್ತಿ ಮಾಡಿದ್ರು ಮಾಡಬಹುದು, ಸ್ವಲ್ಪ ಜಾಸ್ತಿ ಮಾಡ್ಬೇಕದನು. ನೀ ಹೂ ಅಂತ ಮಾಡಿ ಅಲ್ಲಿ ಮೋರಿಗೆ ಹಾಕಿ ಬರೋದು ಚಲೋ ಅಲ್ಲದ. ಹೌದು, ನಮ್ಗೆ ಗೊತ್ತಿರ್ತದಪ್ಪ ನಾವ್ ಎಷ್ಟು ಮಂದಿ ಹೇಳಿವಿ ಅಷ್ಟು ಮಂದಿ ಲೆಕ್ಕ ಮಾಡ್ಕೊಂಡು ಮಾಡಿಸ್ಬೇಕಪ್ಪ. ಅದೆಲ್ಲ ಬಿಟ್ಟು ಹೂ ಅಂತ ಮಾಡಿಸೋದು, ತೆಕ್ಕೆ ಗಟ್ಲೆ ಜಾಸ್ತಿ ಮಾಡಿಸೋದು, ಆಮೇಲೆ ಯಾರು ತಿನ್ಲಿಕ್ಕೆ ಆಗಂಗಿಲ್ಲ, ಮನೆಗೆ ಒಯ್ಯವರು ಒಯ್ದಿರ್ತಾರ, ಒಯ್ದ್ರು ಅಷ್ಟು ಜಗ್ಗೆ ಉಳಿದಿರ್ತದೆ. ಇದು ಒಂದು ರೀತಿ ಆದ್ರೆ ಇನ್ನೊಂದೇನಂದ್ರೆ ಜನರ ಬಳಿ ಒಂದು ಫ್ಯಾಷನ್ ಟೈಪ್ ಆಗಿದವ. ಹೌದು, ತಾಟ್ನೆ ಹಾಕೊಂಡು ಅಷ್ಟು ಖಾಲಿ ಮಾಡಬಾರ್ದು ಅನ್ನೋದು ಅಲ್ಲ, ಒಂದಂದ್ರೆ ಎರಡು ಚಪಾತಿ ಹಾಕೊಡೋದು, ಪಲ್ಯ ಎರಡು ಸಲ ಹಾಕೊಡೋದು, ಇನ್ನೊಂದು ಹಾಕೊಳ್ಳೋದು, ಒಂದ್ ಸ್ವಲ್ಪ ತಿನ್ನೋದು, ಉಳಿದ್ರ ಹಂಗ ಒಯ್ದು ತಾಟಿಟ್ಬಿಡು ಅಂತಂದ್ರೆ ಇಲ್ಲಿ ನಮ್ದು ಏನು ನಾವು ತೋರಿಸ್ತೀವಿ ಅಲ್ಲಿ ಉಳಿಲಿಲ್ಲ, ಕಡಿಮೆ ಬೀಳ್ತ. ಇವ್ರು ತಿಂದಿರ್ತಾರ, ಇವ್ರು ತಿಂದಿರಂಗಿಲ್ಲ, ಅಲ್ಲಿ ಉಳಿದಿರಂಗಿಲ್ಲ, ಉಳಿದಿರೋದು. ಮತ್ತೆ ಅಂದ್ರೆ ವೇಸ್ಟ್ ಎಷ್ಟಾಯ್ತು, ಒಂದ್ ರೀತಿ ನ್ಯಾಷನಲ್ ವೇಸ್ಟ್ ಅಂತೀವಲ್ಲ. ಖರೆ, ಹಂಗ ಹೌದು ಹೌದು. ಅದಕ್ಕೆ ಯಾವುದೇ ಒಂದು ಕಾರ್ಯಕ್ರಮದ ನಾವೇನ್ ಊಟ ಮಾಡ್ಬೇಕಾಗಿರ್ತಲ್ವ, ಇನ್ನೊಂದ್ಸಲ ಹಾಕೊಂಡು ಬಂದ್ರಾಯ್ತಲ್ಲ. ಖರೆ, ಅದ ಈಗ ಬಫೆ ಬಂದಿರೋದೇ ಅದೇ ಉದ್ದೇಶದಿಂದಪ್ಪ, ಅಂದ್ರೆ ಹಾಳಾಗಬಾರ್ದು ಅನ್ನೋ ಉದ್ದೇಶದಿಂದನೇ ಬಫೆ ಅಂತ ಮಾಡಿರಪ್ಪ. ಈಗ ಅದ್ರದಾಗ್ನು ನಾವು ಅಷ್ಟು ಹಾಕೊಂಡು ಬಂದು ಚಲ್ತೀನಿ ಅಷ್ಟು ಅಂತಂದ್ರೆ ಹೆಂಗದು, ಹೆಂಗಾಗ್ತದೆ? ಒಂದೇ ಸಲ ಬಡಿಸ್ಕೊಂಡು ಬರೋದ್ರ ಏನಿರ್ತದೆ? ಹೌದು, ಮತ್ ಅಲ್ಲಿಂದ ಹೋಲಿಕ್ಕೆ ಅಂದ್ರೆ ಕಾಲ್ ನೋಯ್ತವೇನು? ಅದು ಕಾಲ್ ನೋಯೋದು ಅಂತ ಇರ್ಲಿ, ಹೋಗ್ಲಿಕ್ ಬ್ಯಾಸರಾದ್ರು ತನಗೆಷ್ಟು ನಾ ತಿನ್ನೋದ್ ಕೆಪಾಸಿಟಿ ಇರ್ತದಪ್ಪ. ನಾ ಎಷ್ಟು ತಿನ್ಬಹುದು? ಒಂದ್ ತಿನ್ಬಹುದು, ಅರ್ಧ ಚಪಾತಿ ತಿನ್ಬಹುದು, ಒಂದಿಷ್ಟು ಅನ್ನ ತಿನ್ಬಹುದು ಅಷ್ಟೇ. ಅಷ್ಟು ಹಾಕೊಂಡ್ ಬಂದ್ಬಿಟ್ರೆ ಮುಗಿದೋಯ್ತಲ್ಲ, ಅಲ್ಲೇ ಇರ್ತದೆ, ಎಲ್ಲ ಕಣ್ಣಿಗೆ ಕಾಣಿಸ್ತಿರ್ತದೆ, ನಿನಗೆ ಯಾವ್ದು ಬೇಕು ಅದನ್ನ ಹಾಕೊಳ್ಳೋದು. ಆಮೇಲೆ ಇನ್ನೊಂದು ಎರಡು ಮೂರು ಪಲ್ಯ ಮಾಡಿರ್ತಾರೆ. ಹೌದು, ಎಲ್ಲ ಪಲ್ಯ ಟೇಸ್ಟ್ ನಮ್ಗೆ ಹಿಡಿಸೋದಿಲ್ಲ. ಹೌದು, ಎಲ್ಲ ಸ್ವಲ್ಪ ಸ್ವಲ್ಪ ಹಾಕೊಂಡು ಯಾವ್ದು ಟೇಸ್ಟ್ ಹಿಡಿಸ್ತಲ್ಲ ಅದ ಇನ್ನೊಂದ್ಸಲ ಹಾಕೊಂಡು ಬರ್ಬಹುದು. ಹೌದು, ಖುಷಿಯಿಂದ ತಿಂದಂಗ ಆಗುತ್ತೆ, ಯಾವ್ದು ರುಚಿ ಅದೇ ತಿಂದಂಗ ಆಗ್ತದೆ. ಹೌದು ಹೌದು ಹೌದು, ಅದಕ್ಕೆ ಈ ರೀತಿ ವೇಸ್ಟ್ ಆಗ್ಬಾರ್ದು, ಎಲ್ಲರೂ ನಾವು ಕಾಳಜಿ ತಗೋಬೇಕು. ಕರೆ, ಅದ ಆಮೇಲೆ ಮನೆಗೂ ಸಹಿತ ಅಷ್ಟೇ. ಹಾ, ಮನೆಯೊಳಗೂ ಒಬ್ಬೊಬ್ರಿಗೆ ಲೆಕ್ಕನೆ ಹತ್ತಂಗಿಲ್ಲಪ್ಪ. ನಾವ್ ಎಷ್ಟು ಮಂದಿ ಇದ್ದೀವಿ, ನಮಗೆ ಎಷ್ಟು ಬೇಕಾಗ್ತದೆ ಅನ್ನ, ಎಷ್ಟು ಬೇಕು ಪಲ್ಯ, ಎಷ್ಟು ಬೇಕು ನಮಗ್ ಚಪಾತಿ, ಎಷ್ಟು ಬೇಕು ರೊಟ್ಟಿ, ಎಷ್ಟು ಬೇಕು ಇದೆಲ್ಲ ಲೆಕ್ಕ ಬೇಕಲ್ಲ. ದಿನಕ್ಕೆ ದಿನ ಲೆಕ್ಕ, ಇದ್ರ ಲೆಕ್ಕದ ಮೇಲೆ ನಿಂತ್ಕೊಂಡಿದಪ್ಪ ಜೀವನ ಎಲ್ಲ. ಲೆಕ್ಕ ಇಲ್ಲದೆ ಜೀವನ, ಲೆಕ್ಕ ಇಲ್ಲದೆ ಜೀವನ ಮಾಡ್ಕೊಂಡ್ರೆ ಮತ್ತೆ ಹಾಳಾಗ್ತದೆ ನೋಡಿಲ್ಲ. ಸಾಲ ಹೆಚ್ಚಾಗ್ತದೆ. ಮತ್ತ ಸಾಲ ಹೆಚ್ಚಾಗ್ತದ. ಹೌದು ಖರೇ ಅದ. ಈಗ ಲೆಕ್ಕ ಇರ್ಲಿಲ್ಲ ಅಂದ್ರೆ ಲೆಕ್ಕ ತಪ್ಪು ಅಂತಾರ. ಖರೇ ಹೌದ್ ಹೌದು, ಜೀವನ ಲೆಕ್ಕ ತಪ್ಪಿ ಜೀವನದ ಲೆಕ್ಕನೆ ತಪ್ಪಿ ಬಿಡ್ತದ. ಈಗ ಒಬ್ಬೊಬ್ರಿಗೆ ಹೇಳದ್ನಲ್ಲ ಅಗಳೆ ಲೆಕ್ಕನೆ ಹತ್ತಂಗಿಲ್ಲ ಅಂತ ಹೇಳಿ ಎಷ್ಟೆಷ್ಟು ಮಾಡಿಬಿಡದಪ್ಪ. ಮುಂಜಾನೆ ಮಾಡಿದ್ದ ಸಂಜಿಗಿನ ತಿಂದು ಸಂಜಿಗೆ ಉಳಿತು ಮತ್ತ ಮುಂಜಾನೆ ತನಕ ಉಳಿದಿರ್ತದ. ಮುಂಜಾನೆ ತಿನ್ಲಿಕ್ಕೆ ಆಗ್ತೇನೆ ಮತ್ತ ಅದು ಮತ್ ಸೀದಾ ಇದಕ್ಕೆ ಹೋಗ್ಬೇಕದು. ಮತ್ತೆ ಹಳ್ಳಿಯಾಗಾದ್ರೆ ದನಗಳಿರ್ತಾವಪ್ಪ, ಏನ ಉಳಿದ್ರು ಹಾಕ್ಬಹುದು. ಅದು ಎಷ್ಟ್ ಹಾಕ್ಬಹುದು? ದನಗಳಿಗೆ ಸಹಿತ ಹೆಚ್ಚಿಗೆ ಹಾಕ್ಲಿಕ್ ಬರಂಗಿಲ್ಲಪ್ಪ, ಹೊಟ್ಟೆ ಒಬ್ಬ ಕೊಡ್ತಾವ. ಅವ್ ಹೆಚ್ಚಿಗೆ ತಿನ್ನೋದ್ರ ಅವು ಎಷ್ಟು ಬೇಕು ಅಷ್ಟೇ ತಿಂತಾವ. ಖರೇ ಅದು ಹೆಚ್ಚಿಗೆ ನೀವು ಮುಸುರಿ ಇಟ್ಟು ಅಂತಿಟ್ಕೊ ತಿನ್ನೋದಿಲ್ಲ ತಿನ್ನಂಗಿಲ್ಲ. ಖರೇ ಅದು ಅಂತಂದ್ಮೇಲೆ ನಾವು ಸಹಿತ ಒಂದು ಲೆಕ್ಕ ಹಾಕೊಂಡು, ಯಾಕಂತಂದ್ರೆ ರೈತ ಬಹಳಷ್ಟು ಕಷ್ಟಪಟ್ಟಿರ್ತಾರೆ. ಹೌದು. ಆಮೇಲೆ ಅದಕ್ಕೆ ನಾವು ಒಂದೊಂದು ಅನ್ನ ಊಟ ಮಾಡುವಾಗ ರೈತನನ್ನ ನೆನಿಬೇಕು. ಒಬ್ಬ ರೈತ ಕಷ್ಟಪಟ್ಟು ಬೆಳೆಸಿದ್ದನ್ನ ನಾನು ಊಟ ಮಾಡ್ಲಿತೀನಿ, ನನ್ನ ಬಾಯಿ ಒಳಗೆ ನಡೆದದ, ಇದಕ್ಕೆ ನಾನು ನಮಸ್ಕಾರ ಮಾಡಿ ತಿನ್ಬೇಕು. ಆ ಒಂದು ಪೂಜ್ಯ ಭಾವನೆ ನಮ್ಮ ಹತ್ರ ಬಂದ್ರೆ ಈ ರೀತಿ ಹಾಳಾಗೋದನ್ನು ನಿಲ್ಲಿಸಲಿಕ್ಕೆ ಸಾಧ್ಯ. ಇದುವರೆಗೆ ಗ್ರಾಮೀಣ ಕುಟುಂಬದವರಿಗೆ ಸಲಹೆಗಳನ್ನು ಕೇಳಿದಿರಿ. ಭಾಗವಹಿಸಿದವರು ರಾಜೇಂದ್ರ ಆರ್ ಕುಲಕರ್ಣಿ ಹಾಗೂ ಶೋಭಾ ಪಾಟೀಲ್. ಕೊನೆಯಲ್ಲಿ ಆಲಿಸೋಣಂತ ಚಂದ್ರಶಾ ಎಕ್ಲೂರ್ ಮತ್ತು ಸಂಗಡಿಗರಿಂದ ಭಜನೆ ಪದ. ತಾಯಿ ಸೇವೆ ಮಾಡೋ ಜನ್ಮಕ ಮಾಡಿಕೋ ಜನ್ಮ ಸಾರ್ಥಕ, ತಾಯಿ ಸೇವೆ ಮಾಡೋ ಜನ್ಮಕ ಮಾಡಿಕೋ ಜನ್ಮ ಸಾರ್ಥಕ, ತಾಯಿ ಸೇವೆ ಮಾಡೋ ಜನ್ಮಕ ಜನ್ಮ ಸಾರ್ಥಕ. ಜನ್ಮ ಸಾರ್ಥಕ ತಾಯಿ ಸೇವೆ ಮಾಡೋ ಜನ್ಮಕ, ಹರಿಯರ ಶರಣರ ತಾಯಿ ಚರಣಕ ತ್ರಿಮೂರ್ತಿ ಪೂಜಿಸೋ ತ್ರಿಕಾಲಕ, ಹರಿಯರ ಶರಣರ ತಾಯಿ ಚರಣಕ ತ್ರಿಮೂರ್ತಿ ಪೂಜಿಸೋ ತ್ರಿಕಾಲಕ, ಹರಿಯರ ಶರಣರ ತಾಯಿ ಚರಣಕ ತ್ರಿಮೂರ್ತಿ ಪೂಜಿಸೋ ತ್ರಿಕಾಲಕ, ಹರಿಯರ ಶರಣರ ತಾಯಿ ಚರಣಕ ತ್ರಿಮೂರ್ತಿ ಪೂಜಿಸೋ ತ್ರಿಕಾಲಕ. ಆ ಗುರುವಿನ ಗುರು ಆಶೀರ್ವಾದ ಇದಕ್ಕ, ಗುರುವಿನ ಗುರು ಆಶೀರ್ವಾದ ಇದಕ್ಕ ಗುರ್ತು ಇಟ್ಟು ನಡೀತಾ ಇವ ತನಕ, ತಾಯಿ ಸೇವೆ ಮಾಡೋ ಜನ್ಮಕ ಮಾಡಿಕೋ ಜನ್ಮ ಸಾರ್ಥಕ, ತಾಯಿ ಸೇವೆ ಮಾಡೋ ಜನ್ಮಕ. ನಿತ್ಯ ಪೂಜೆ ಮಾಡೋ ತಾಯಿ ತಂದೆ ಪಾಲ್ಕ ತರ್ತಾರ ನಡ ಗುಟ್ಟುವಾರೋ ಕೈಲಾಸಕ, ನಿತ್ಯ ಪೂಜೆ ಮಾಡೋ ತಾಯಿ ತಂದೆ ಪಾಲ್ಕ ತರ್ತಾರ ನಡ ಗುಟ್ಟುವಾರೋ ಕೈಲಾಸಕ, ಪೂಜೆ ಮಾಡೋ ತಾಯಿ ತಂದೆ ಪಾಲ್ಕ ಆ ನಿತ್ಯ ಪೂಜೆ ಮಾಡೋ ತಾಯಿ ತಂದೆ ಪಾಲ್ಕ ತರ್ ತರ ನಡ ಗುಟ್ಟುವಾರೋ ಕನಸಕ, ತಾಯಿ ಸೇವೆ ಮಾಡಿದ ಪುಂಡಲಿಕ ಇಟ್ಟಲ ನಿಂತ ಇಂದಿದ ತನಕ, ತಾಯಿ ಸೇವೆ ಮಾಡೋ ಜನ್ಮಕ ಮಾಡಿಕೋ ಜನ್ಮ ಸಾರ್ಥಕ, ತಾಯಿ ಸೇವೆ ಮಾಡೋ ಜನ್ಮಕ. ವಾದಕ್ಕೆ ಬಾಯಿ ಬಡಿ ಬ್ಯಾಡಲ್ಲ ಮೂರ್ಖ, ವಾದ ಕುವ ಮಕ್ಕ ಹುಟ್ಟಿಯ ಸಾರ್ಥಕ, ವಾದಕ್ಕೆ ಬಾಯಿ ಬಡಿ ಬ್ಯಾಡಲ್ಲ ಮೂರ್ಖ, ವಾದ ಕುವ ಮಕ್ಕಳು ಹುಟ್ಟಿಯ ಸಾರ್ಥಕ, ವಾದಕ್ಕೆ ಬಾಯಿ ಬ್ಯಾಡಲ್ಲ ಮೂರ್ಖ ವಾದ ಕುವ ವಾದಾಕುವ ಮಕ್ಕಳು ಹುಟ್ಟೇನು ಸಾರ್ಥಕ ಅವ್ವಂದಿನ ಹೋಗ್ತವ್ರಿ ಹಂದಿ ಜಲ್ಮಕ ತಾಯಿ ಸೇವೆ ಮಾಡೋ ಜನ್ಮಕ ಜನ್ಮ ಸಾರ್ಥಕ ತಾಯಿ ಸೇವೆ ಮಾಡೋ ಜನ್ಮಕ ದುರ್ದುಣಿ ಮಗವ ಬೈತ ಘಾತಕ ನಿಷೇಧಾಗ ತಾಯಿನ ಕಡದಿದ ಖಟಕ ತಾಯಿನ ಕಡದಿದ ಘಟಕ ಪದನಾಮ ಹೋಗಿತ್ತು ರಾಜನ ತನಕ ಸುದ್ದಿ ಹೋಗಿತ್ತು ರಾಜನ ತನಕ ರಾಜ ಹುಕುಮ ಕೊಟ್ಟ ಫಾಸಿ ಸಿಕ್ಕಕ ತಾಯಿ ಸೇವೆ ಮಾಡೋ ಜನ್ಮಕ ಮಗನಿಗೆ ಬಿಟ್ಟು ನನಗ ಹಾಕಿ ಸುಲಕ ತಾಯಿ ಸೇವೆ ಮಾಡೋ ಜನ್ಮ ಸಾಪಕ ತಾಯಿ ಸೇವೆ ಮಾಡೋ ಜನ್ಮ ತಾಯಿ ಸತ್ತು ಮತ ತಂದಿವಿದ್ದರೆ ಹೈರಣ್ಣ ಬರುವುದು ಮಕ್ಕಳ ಜೂಕ ಸೇವೆ ಮಾಡೋ ಜನ್ಮಕ ಮಾಡಿಕೋ ಜನ್ಮ ಸಾರ್ಥಕ ತಾಯಿ ಸೇವೆ ಮಾಡೋ ಜನ್ಮಕ ಹರ್ಕೆ ಮಾಡಿ ಹತ್ತಲೋ ನೋವು ಮಾಸ ತನಕ ಎಲ್ಲಿಂದು ಬಂದಿನೆಂದು ಇಡಲಿ ನೋ ತರ್ಕ ಹರ್ಕೆ ಮಾಡಿ ಹತ್ತಲೋ ನೋವು ಮಾಸ ತನಕ ಎಲ್ಲಿಂದು ಬಂದನೆ ಇಡಲಿಲ್ಲ ತರ್ಕ ಹರ್ಕೆ ಮಾಡಿ ತನಕ ತಾಯಿ ತಾಯಿ ತಾಯಿ ತಾಯಿ ಹಕ್ಕಿ ಮಾಡಿ ಹತ್ತಲೊಂದು ಮಾಸ ತನಕ ಎಲ್ಲಿಂದು ಬಂದಿನೆಂದು ಇಡಲಿ ನೋಡ್ತರ್ಕ ಹಕ್ಕಿ ಮಾಡಿ ತಮ್ಮ ತಮ್ಮ ತಾಯಿ ತಾಯಿ ತಾಯಿ ಹಕ್ಕಿ ಮಾಡಿ ಹತ್ತಳ ನೋವು ಮಾಸ ತನಕ ಎಲ್ಲಿಂದು ಬಂದಿನೆಂದು ಇಡಲಿಲ್ಲ ತರ್ಕ ಅಧಿಕವಾದ ಕೇಳಿಗೆ ತಳಕ ಹೋಗಿ ಮಾಡೋ ಮುಲ್ಲ ಮರಿಯಲ್ಲಿ ಝಳಕ ಅಧಿಕವಾದ ಕೇಳಿಗೆ ತಳಕ ಹೋಗಿ ಮಾಡೋ ಮುಲ್ಲ ಮರಿಯಲ್ಲಿ ಝಳಕ